ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜ ಸಂಗ್ರಹಣೆ ಮತ್ತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೃಷಿಯಲ್ಲಿ ಬಹಳ ಮುಖ್ಯವಾದಂತಹ ಪರಿಕರ ಯಾವುದಪ್ಪ ಅಂತ ಹೇಳಿದ್ರೆ ಬಿತ್ತನೆಯ ಬೀಜ. ಈ ಬಿತ್ತನೆಯ ಬೀಜಗಳನ್ನ ಹೇಗೆ ನಾವು ಸಂಗ್ರಹಣೆಯನ್ನ ಮಾಡಬೇಕು ಮತ್ತು ಹೇಗೆ ಅವುಗಳ ನಿರ್ವಹಣೆಯನ್ನ ಮಾಡಬೇಕು, ಹೇಗೆ ಒಳ್ಳೆಯ ಕ್ರಮದಲ್ಲಿ ನಿರ್ವಹಣೆಯನ್ನ ಮಾಡಿದ್ರೆ ಅದರಿಂದ ಹೆಚ್ಚು ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ SN ವಾಸುದೇವನ್ ಅವರು. ವಾಸುದೇವನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಬೀಜ ಸಂಗ್ರಹಣೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ತಾವು ಮಾಹಿತಿಯನ್ನ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಬೀಜ ಅಂತ ಅಂದ್ರೆ ಏನ್ ಸರ್? ತಾವಾಗ್ಲೇ ಹೇಳಿದಾಗೆ ನಾವು ಕೃಷಿಯಲ್ಲಿ ಹಲವಾರು ಪರಿಕರಗಳನ್ನ ಬಳಸ್ತಾ ಇರ್ತವೆ. ಅದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಕ್ರಿಮಿನಾಶಕ ಕೀಟನಾಶಕಗಳೆಲ್ಲ ಇರ್ಬೋದು. ಆದ್ರೆ ಇವೆಲ್ಲ ಪರಿಕರಗಳಲ್ಲಿ ಹೋಲಿಸಿಕೆ ಮಾಡಿದಾಗ ಬೀಜ ಅದು ಒಂದು ಜೀವ ಇರುವಂತಹ ವಸ್ತು. ಬೇರೆ ಯಾವುದೇ ಪರಿಕರಗಳು ಜೀವ ಇರಲ್ಲ, ಈ ಒಂದು ಬೀಜಕ್ಕೆ ಜೀವ ಇರುವಂತಹ ವಸ್ತು. ಹಾಗಾಗಿ ಇದನ್ನ ನಾವು ಸರಿಯಾಗಿ ನೋಡ್ಕೋಬೇಕಾಗ್ತದೆ. ಈಗ ನಾವೇನು ಮನುಷ್ಯರು ಅಥವಾ ಪ್ರಾಣಿ ಪಕ್ಷಿಗಳು ಹೇಗೆ ಜೀವನ ಮಾಡ್ತವೆ ಮತ್ತೆ ಉಸಿರಾಡ್ತವೆ, ಅದೇ ರೀತಿಯಾಗಿ ಬೀಜವು ಸಹ ಉಸಿರಾಡುತ್ತೆ. ಸೊ ಹಾಗಾಗಿ ಇದನ್ನ ನಾವು ಸರಿಯಾಗಿ ಬೀಜವನ್ನ ಸಂಗ್ರಹಣೆಯನ್ನ ಮಾಡಬೇಕಾಗುತ್ತೆ, ಅದನ್ನ ಗುಣಮಟ್ಟಗಳನ್ನ ಕಾಪಾಡ್ಕೋಬೇಕಾಗುತ್ತೆ. ಈಗ ನಾವು ಉದಾಹರಣೆ ಹೇಳಬೇಕು ಅಂದ್ರೆ, ಈಗ ನಾವು ರೈತರು ಏನ್ ಮಾಡ್ತಾರೆ, ತಾವೇ ಒಂದು ವಾಣಿಜ್ಯ ಬೆಳೆಯನ್ನ ಬೆಳೆದು ಅದು ಏಕದಳ ಇರಬಹುದು, ಅಂದ್ರೆ ನೇರವಾಗಿರುವಂತ ತಳಿಗಳಲ್ಲಿ. ಸಂಕರಣ ತಳಿ ಅಥವಾ ಹೈಬ್ರಿಡ್ ತಳಿಗಳನ್ನ ಅವ್ರು ಶೇಖರಣೆ ಮಾಡಿ ಮುಂದಿನ ಹಂಗಾಮಿಗೆ ಬೆಳಕ್ಕೆ ಆಗಲ್ಲ, ಯಾಕೆಂದ್ರೆ ಅದರದ್ದು ಅಂತ ವೈಶಿಷ್ಟ್ಯ ಬೇರೆ ಇರುತ್ತೆ. ಅದು ಹೆಣ್ಣು ಗಂಡು ಬಂದಿರೋ ಮಿಶ್ರಣ ಆಗಿ ಬಂದಿರೋಂತ ಬೀಜ ಆಗಿರುತ್ತೆ, ಅದನ್ನ ಮತ್ತೆ ಅದನ್ನ ಉಪಯೋಗ ಮಾಡಕ್ ಆಗಲ್ಲ. ಸೊ ಪ್ರತಿ ಸಾರಿ ಅವರು ಸಂಕರಣ ಬೀಜವನ್ನ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿನೇ ಅವರು ಬಿತ್ತನೆಗೆ ಉಪಯೋಗ ಮಾಡಬೇಕು. ಆದ್ರೆ ಈ ಒಂದು ಏನು ನೇರ ತಳಿಗಳಿದಾವೆ, ಈಗ ನಮ್ಮ ಏಕದಳ ಅಥವಾ ಸ್ವಕೀಯ ಪರಾಗಸ್ಪರ್ಶ ಬೆಳೆಗಳೇನಿದಾವೆ, ಈಗ ಭತ್ತ ಇರಬಹುದು, ರಾಗಿ ಇರಬಹುದು, ಅಥವಾ ಸಿರಿಧಾನ್ಯಗಳಿರಬಹುದು, ಅಥವಾ ದ್ವಿದಳ ಧಾನ್ಯಗಳೇನಿದೆ, ಸೊ ಆ ಒಂದು ಅಲಸಂದೆ ಇರಬಹುದು, ಹೆಸರು ಇರಬಹುದು, ಉದ್ದು, ಈ ತರ ಒಂದು ಬೆಳೆಗಳಿಗೆ, ಅಥವಾ ಶೇಂಗಾ ಇರಬಹುದು, ಕಡಲೆಕಾಯಿ ಇರಬಹುದು, ಆತರ ಒಂದು ಸ್ವಕೀಯ ಪರಾಗಸ್ಪರ್ಶ ಇರುವಂತಹ ಬೆಳೆಗಳಿಗೆ ಏನಿದೆ ಬೀಜಗಳನ್ನ ಅವರು ಒಂದು 2-3 ವರ್ಷ ತಾವೇನು ಬೆಳೀತಾರೆ ಅದನ್ನ ಸಂಗ್ರಹಣೆ ಮಾಡಿಕೊಂಡು ಮತ್ತೆ ಮುಂದಿನ ಹಂಗಾಮಗಳ ಉಪಯೋಗ ಮಾಡ್ಕೊಳ್ಬಹುದು ಇಂತಹ ಒಂದು ಬೆಳೆಗಳಿಗೆ, ಸ್ವಕೀಯ ಪರಾಗಸ್ಪರ್ಶ ಇರುವಂತಹ ಬೆಳೆಗಳಿಗೆ, ಏಕದಳ ಬೆಳೆಗಳಿಗೆ ಅಂತ ಹೇಳಿದೆ. ಸೊ ಇದನ್ನ ಬಹಳ ಮುಖ್ಯವಾಗಿ ಅವರು ಏನು ಮಾರುಕಟ್ಟೆಯಲ್ಲಿ ಒಂದಷ್ಟು ಪ್ಯಾಕೆಟ್ ಬೀಜ ತಂದಿರ್ತಾರೆ ಅನ್ಕೊಳ್ಳಿ, ಉದಾಹರಣೆಗೆ ರಾಗಿನೇ ಉದಾಹರಣೆ ತೆಗೆದುಕೊಂಡು ಹೇಳ್ತೇನೆ. ಸೊ ತಂದಿರ್ತಾರೆ ಅದು, ಈ ವರ್ಷ ನಾವು ಒಂದು ಹೊಸ ತಳಿ ಬಿಡುಗಡೆ ಮಾಡಿದೆ, ವಿಶ್ವವಿದ್ಯಾಲಯದಂತ ಬೀಜವನ್ನು ತಂದು ಅವರು ಬಿತ್ತನೆಯನ್ನು ಮಾಡಿ ಕಟಾವು ಮುಂಚೆ ಏನ್ ಮಾಡಬೇಕು ಅದನ್ನ ತಾವು ಮುಂದೆ ಅದೇ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಕ್ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ತಾವೇ ಬೆಳೆದಂತಹ ಒಂದು ಬೆಳೆಯಲ್ಲಿ ಅವನು ಕಟಾವು ಮಾಡುವಾಗ ಅದನ್ನ ಆಯ್ಕೆ ಮಾಡ್ಕೋಬಹುದು. ತೆನೆಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಪ್ರತ್ಯೇಕವಾಗಿ ಅದನ್ನ ಒಕ್ಕಣೆ ಮಾಡಿ ಅದನ್ನ ಸರಿಯಾಗಿ ಬೀಜವನ್ನ ಬಿಡಿಸಿ ಅದನ್ನ ತೇವಾಂಶ ಕಡಿಮೆ ಇರಬೇಕು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗ ಬೀಜವು ಸಹ ಉಸಿರಾಡ್ತಾ ಇರುತ್ತೆ. ಅದು ತೇವಾಂಶ ಜಾಸ್ತಿ ಇತ್ತು ಅಂತಂದ್ರೆ ಉಸಿರಾಟ ಜಾಸ್ತಿ ಆಗುತ್ತೆ. ಉಸಿರಾಟ ಜಾಸ್ತಿ ಆದಾಗ ಏನಾಗುತ್ತೆ, ಇವು ಕ್ರಿಮಿಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ ಮತ್ತೆ ಕೀಟಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ. ಇದರಿಂದ ಹೆಚ್ಚಿಗೆ ಕಾಲ ನಾವು ಬೀಜಗಳನ್ನ ಸಂಗ್ರಹಣೆ ಮಾಡಲಿಕ್ಕೆ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಬೆಳೆಯನ್ನ ನಾವು ಕಟಾವು ಮಾಡಿದ್ಮೇಲೆ ಅದನ್ನ ಸಂಗ್ರಹಣೆ ಮಾಡಿ ಮುಂದಿನ ಒಂದು ಹಂಗಾಮಗಳಲ್ಲಿ ಉಪಯೋಗ ಮಾಡ್ತೀನಿ ಅಂತ ನಮ್ಮ ರೈತ ಬಾಂಧವರು ಒಂದು ಮನಸ್ಸು ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಸಂಗ್ರಹಣೆ ಮಾಡಬೇಕು, ಯಾವ ರೀತಿಯಾಗಿ ಆ ಬೀಜಗಳನ್ನ ಅವರು ಸಂಸ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳಿಕ್ಕೆ ಹೆಚ್ಚು ಮಾಡ್ತಾರೆ. ಈಗ ಅದಕ್ಕೆ ಹೋಗೋದಕ್ಕಿಂತ ಮೊದಲು ಇನ್ನೊಂದು ಪ್ರಶ್ನೆ ಸರ್, ಸಾಮಾನ್ಯವಾಗಿ ಯಾವ ಬೆಳೆ ನಮಗೆ ಚೆನ್ನಾಗಿ ಬರುತ್ತೋ ಅದರ ಬಿತ್ತನೆ ಬೀಜವನ್ನು ಮಾಡಬೇಕು ಅಂತ ಹೇಳಿ ಮೊದಲಿಂದಲೂ ಮಾಡ್ಕೊಂಡ್ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಾವಾಗಲೇ ಹೇಳಿದ್ರಿ, ಈ ಸಂಕರಣ ತಳಿ ಮತ್ತು ಹೈಬ್ರಿಡ್ ತಳಿಯನ್ನು ನಾವು ಬಿತ್ತನೆ ಬೀಜವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ, ಇದು ಸಂಕರಣ ತಳಿ ಅಥವಾ ಹೈಬ್ರಿಡ್ ತಳಿ ಅಂತ ಹೇಳಿ ಗೊತ್ತು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಹೇಳಿರ್ತೇವೆ ನಾವು? ಪಾಕೆಟ್ ಮೇಲೆ ಇರುತ್ತೆ ಸಂಕರಣ ತಳಿ ಅಂತ ಹೇಳಿ. ಸೊ ಆ ಸಂಕರಣ ಈಗ ಭತ್ತದಲ್ಲೂ ಸಹ ಸಂಕರಣ ತಳಿ ಬಂದಿದೆ, ಹೈಬ್ರಿಡ್ ತಳಿ ಬಂದಿದೆ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ನಾವೀಗಾಗಲೇ ಒಂದು ಎರಡು ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ, KRH 2 ಮತ್ತು KRH 4 ಅಂತ ಹೇಳಿ ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ ಹೈಬ್ರಿಡ್ ತಳಿ. ಅದು ಮಾರಾಟ ಮಾಡುವಾಗ ಹೇಳ್ತೀವಿ ನಾವು ಇದು ಭತ್ತದಲ್ಲಿ ಸಂಕರಣ ತಳಿ ಇದೆ ಅಂತ. ಅದನ್ನ ಪ್ಯಾಕೆಟ್ ಮೇಲೆ ಇರುತ್ತದೆ, ಹೆಸರಿರುತ್ತೆ. ಈಗ ಮೆಕ್ಕೆಜೋಳದಲ್ಲ ಅದರಲ್ಲಿ ಸಂಕರಣ ತಳಿ ಹೈಬ್ರಿಡ್ ತಳಿ ಅಂತಾನೆ ಇರುತ್ತೆ, ಸೂರ್ಯಕಾಂತಿಯಲ್ಲಿ ಹೈಬ್ರಿಡ್ ತಳಿ ಅಂತ ಇರುತ್ತೆ. ಹಾಗಾಗಿ ಯಾವ್ಯಾವ ಬೆಳೆಗಳಲ್ಲಿ ಈಗ ಜೋಳದಲ್ಲೂ ಇದೆ, ಬಿಳಿ ಜೋಳದಲ್ಲೂ ಇದೆ, ಆಮೇಲೆ ಹರಳಲ್ಲೂ ಇದೆ. ಸೊ ಹೀಗೆ ಹಲವಾರು ಬೆಳೆಗಳಲ್ಲಿ ಈಗ ಅಲ್ಲಿ ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ. ತರಕಾರಿ ಬೆಳೆಗಳಲ್ಲಿ ಬಹಳಷ್ಟು ಸಂಕರಣ ತಳಿಗಳಿದ್ದಾವೆ, ಅದನ್ನ ಮಾರಾಟ ಮಾಡುವಾಗಲೇ ಅದನ್ನ ಅದ್ರ ಮೇಲೆ ಬರ್ದಿರ್ತಾರೆ ಸಂಕರಣ ತಳಿ ಅಂತ ಹೇಳಿ, ಅದನ್ನ ಅವರು ಗುರುತು ಮಾಡ್ಕೋಬೇಕಾಗುತ್ತೆ. ಸೊ ಅದು ಬಿಟ್ಟು ನೇರ ತಳಿಗಳಿದಾವೆ. ಈಗ ನಾವು ಭತ್ತದಲ್ಲಿ ನಾವು ಅದರಲ್ಲಿ ನಾವು KRH 2 ಅಥವಾ 4 ಬಿಟ್ಟು ನೇರ ತಳಿಗಳನ್ನ ಬಹಳಷ್ಟು ನಾವು ಬಿಡುಗಡೆ ಮಾಡಿದ್ದೇವೆ. ಅದನ್ನ ಹೆಚ್ಚಾಗಿ ಬೆಳೆಸ್ತಾ ಇರ್ತಾರೆ ನಮ್ಮ ರೈತ ಬಾಂಧವರು, ಹಾಗಾಗಿ ಅದು ನೇರ ತಳಿಗಳನ್ನ ಅವ್ರು ಗೊತ್ತಾಗ್ಬಿಡುತ್ತೆ. ಮತ್ತೆ ಇದರಲ್ಲಿ ಬೀಜಕ್ಕೆ ಭಾರ ಕಡಿಮೆ ಇರುತ್ತೆ. ನಾವು ಸಂಕರಣ ತಳಿ ಕೊಡಬೇಕು ಅಂತಂದ್ರೆ ಈಗ ಭತ್ತದಲ್ಲಿ ನಾವು ಕೊಡಬೇಕು ಒಂದು ಎಕರೆಗೆ ಬರೀ 8 KG ಅಷ್ಟೇ ಸಾಕಾಗುತ್ತೆ. ಇದಾರು 25 KG 30 KG ನಾವು ಬಳಕೆ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಗೊತ್ತಾಗ್ಬಿಡುತ್ತೆ ನಾವು ಖರೀದಿ ಮಾಡುವಾಗಲೇ ಇದು ಎಷ್ಟು ಕಡಿಮೆ ಪ್ರಮಾಣ ನಾವು ಬೀಜವನ್ನ ಖರೀದಿ ಮಾಡ್ತೀವಿ, ಅದು ಸಂಕರಣ ಅಥವಾ ನೇರ ತಳಿಯ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದು ಪ್ಯಾಕೆಟ್ ಮೇಲೆ ನಮೂದನೆ ಮಾಡಿರ್ತಾರೆ, ಅದನ್ನ ತಿಳ್ಕೊಂಡೇ ಅವರು ಉಪಯೋಗ ಮಾಡೋದು ಬಹಳ ಒಳ್ಳೇದು. ಯಾವುದೇ ಸಂಕರಣ ತಳಿಯನ್ನ ನಾವು ಬಿತ್ತನೆ ಬೀಜ ಮಾಡುವ ನಿಟ್ಟಿನಲ್ಲಿ ಆಲೋಚನೆ ಮಾಡಬಾರದು. ಪ್ರತಿ ಹಂಗಾಮಿನಲ್ಲಿ ಅವರು ಹೊಸದಾಗಿ ಮಾರುಕಟ್ಟೆಯಲ್ಲಿ ಸಂಕರಣ ಅಥವಾ ಹೈಬ್ರಿಡ್ ಬೀಜವನ್ನ ಖರೀದಿ ಮಾಡಲೇಬೇಕಾಗುತ್ತೆ. ಖರೀದಿ ಮಾಡ್ಕೊಂಡು ತರಬೇಕು. ಅವರು ಬೆಳೆದಂತ ವಾಣಿಜ್ಯ ಬೆಳೆಯಲ್ಲಿ ಈ ಸಂಕರಣ ತಳಿಗಳ ಒಂದು ಬರುವಂತ ಇಳುವರಿಲಿ ಏನು ಬರುತ್ತೆ ಕಟಾವು ಮಾಡ್ತಾರೆ, ಅದನ್ನ ಇಟ್ಕೊಳಕ್ ಬರಲ್ಲ. ಇಟ್ಕೊಂಡ್ರೆ ಅದು ಇಳುವರಿ ಬರಲ್ಲ ಅವ್ರಿಗೆ, ಅದು ನುಕ್ಸಾನ್ ಆಗಿದ್ರೆ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ. ಆದ್ರೆ ನೇರ ತಳಿಗಳು ಆಗಲ್ಲ. ಹಾಗಂದ್ರೆ ಯಾಕಂದ್ರೆ ಒಬ್ಬರೇ ಪೋಷಕರಿರೋದ್ರಿಂದ ನೇರ ತಳಿಗಳನ್ನ ಅವರು 2-3 ವರ್ಷಗಳ ಕಾಲ ತಾವು ಉಪಯೋಗ ಮಾಡ್ಕೋಬಹುದು, ಯಾವ್ದು ತೊಂದರೆ ಆಗಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಗ್ರಹಣೆಯನ್ನು ಮಾಡಬೇಕು, ಯಾವ ರೀತಿಯ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾನು ರೈತರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಎಲ್ಲಾ ನಾಟಿ ತಳಿಗಳು ಕೂಡ ಅವು ಸಂಗ್ರಹಕ್ಕೆ ಮತ್ತೆ ಬಿತ್ತನೆಗೆ ಯೋಗ್ಯವ? ನಾವು ಏನು ನಾವು ಬಿಡುಗಡೆ ಮಾಡಿದ್ದೇವೆ, ಈಗ ಆ ತಳಿಗಳನ್ನ ಇಟ್ಕೋಬಹುದು ಅವರು, ತೊಂದರೆ ಇಲ್ಲ. ಮತ್ತೆ ಈಗ ನೇರ ತಳಿ ಅಂತ ಹೇಳಿದೆ ನಾನು, ಸ್ಟ್ರೈಟ್ ವೆರೈಟಿಗಳಿಂದ ತಳಿಗಳಿದ್ರೆ ಅದನ್ನ ಇಟ್ಕೋಬಹುದು ಅವರು. ಮತ್ತೆ ತಾವೇ ಬೆಳೆದಂತ ಒಂದು ಹಲವಾರು ವರ್ಷಗಳಿಂದ ಅವರದೇ ಆದಂತ ಒಂದು ತಳಿಗಳಿರ್ತವೆ, ಈಗ ತಾವೇ ಒಂದು ವೆರೈಟಿಗಳ ತಳಿಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ರೈತ ಬಾಂಧವರು. ಸೊ ಅದನ್ನ ಅವರು ಸಹ ಸರಿ ಯಾವ ರೀತಿಯಲ್ಲಿ ಅದನ್ನ ಇಟ್ಕೋಬೇಕು, ಸಂಗ್ರಹಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಹಾಗೆ ಅದನ್ನ ನಾವು ಸಂಗ್ರಹಣೆಯನ್ನ ಮಾಡ್ಕೊಂಡು ಬಳಕೆಯನ್ನ ಮಾಡಬಹುದು. ಈ ಬೀಜವನ್ನ ಸಂಗ್ರಹಣೆ ಮಾಡತಕ್ಕಂಥ ಕ್ರಮಗಳು ಯಾವ್ಯಾವ? ಈಗ ಮುಂಜಾಗ್ರತಾ ಕ್ರಮಗಳೇನಪ್ಪ ಅಂತಂದ್ರೆ, ಮೊದಲು ಈಗ ದಾಸ್ತಾನು ಕೊಠಡಿ ಅಥವಾ ನಾವು ಏನು ಸಂಗ್ರಹಣೆಯನ್ನು ಮಾಡ್ತೇವೆ, ಅದು ರೂಮ್ ಇರ್ಬೋದು ಕೊಠಡಿ ಇರ್ಬೋದು, ಆ ಸ್ಥಳಗಳಲ್ಲಿ ಮತ್ತೆ ಮಳೆ ಸೋರಂತೆ ನಾವು ನೋಡ್ಕೋಬೇಕಾಗುತ್ತೆ. ಮಳೆ ಸೋರಬಾರದು ಅದರಲ್ಲಿ, ಮತ್ತೆ ಡೈರೆಕ್ಟ್ ಆಗಿ ಅದು ಏನು ಸೂರ್ಯನ ಕಿರಣ ಬೀಳಬಾರದು, ಮತ್ತೆ ಸರಿಯಾಗಿ ಗಾಳಿ ಹಾಡ್ತಾ ಇರಬೇಕು ಅದರಲ್ಲಿ, ಮತ್ತೆ ತೇವಾಂಶ ಜಾಸ್ತಿ ಬರಬಾರದಲ್ಲಿ, ಮತ್ತೆ ಉಷ್ಣಾಂಶ ಜಾಸ್ತಿ ಇರಬಾರದು, ಮತ್ತೆ ವಾತಾವರಣದಲ್ಲಿ ನಮ್ಮ ಹವೆಯಲ್ಲಿ ಅಂದ್ರೆ ನಮ್ಮ ಗಾಳಿಯಲ್ಲಿ ಹೆಚ್ಚು ಆಂದ್ರತೆ ಇರಬಾರ್ದು, ಅಂದ್ರೆ ಹ್ಯೂಮಿಡಿಟಿ ಅಂತ ಹೇಳ್ತೇವೆ, ಅದು ಜಾಸ್ತಿ ಇರಬಾರ್ದು. ಅಂತ ಸ್ಥಳಗಳಲ್ಲಿ ಇಡಬೇಕಾಗುತ್ತೆ. ಅದನ್ನು ಮೊದಲು ಒಂದು ಮುಂಜಾಗ್ರತಾ ಕ್ರಮ ತಗೋಬೇಕು. ಮತ್ತೆ ಈಗ ನಾವು ಸಂಗ್ರಹಣ ಕೊಠಡಿಗಳ ರೂಮ್ಗಳಲ್ಲಿ ಕೋಣೆಗಳಲ್ಲಿ ಏನಾಗುತ್ತೆ, ಈ ರಂಧ್ರಗಳಿರ್ಬೋದು ಅಥವಾ ಬಿರುಕಿರ್ಬೋದು ಇತ್ಯಾದಿಗಳನ್ನ ನಾವೆಲ್ಲ ಮುಚ್ಚಬೇಕು ಮುಂಚೆನೆ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ, ಸರಿಯಾಗಿ ಇದನ್ನ ಸುಣ್ಣದಿಂದ ಬಳಿಬೇಕಾಗುತ್ತೆ, ಅಥವಾ ಇಲ್ಲ ಕೀಟನಾಶಕ ಬರುತ್ತೆ ಮೆಲ್ಲತಿಯಾನು 5% ಅದನ್ನ ಕೀಟನಾಶಕ ಸಿಂಪಡಣೆಯನ್ನ ಮಾಡಿ ಅವರು ಮುಂಚೆ ಏನಾದರೂ ಅದರಲ್ಲಿ ಇದ್ರೆ ಸಂಧಿ ಇದ್ರೆ ಅಥವಾ ರಂಧ್ರ ಇದೆ ಬಿರುಕು ಇದ್ರೆ ಅದನ್ನೆಲ್ಲ ಮುಚ್ಚಬೇಕಾಗುತ್ತೆ. ಮತ್ತೆ ಮುಂಚೆನೆ ಯಾವುದೋ ಹುಳಗಳಿದ್ರೆ ಅದನ್ನೆಲ್ಲ ಸಾಯಿಸಬೇಕಾಗುತ್ತೆ. ಮತ್ತೆ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ನಾವು ಸಂಗಣ ಕೊಠಿಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಮತ್ತೆ ನಾವು ಹಳೆಯ ಗೋಣಿಚೀಲನ ಉಪಯೋಗ ಮಾಡಬಾರದು, ಅಥವಾ ಮಾಡಬೇಕು ಅಂತಿದ್ರೆ ಅದನ್ನೇನ್ ಮಾಡಬೇಕು, ಶೇಕಡ 5 ಒಂದು ಮೆಲಾಥಿಯನ್ ಏನು ಕೀಟನಾಶಕ ಇದೆ ಆ ದ್ರಾವಣದಲ್ಲಿ ಅದ್ದಿ ಅದನ್ನ ಒಣಗಿಸಿ ಮತ್ತೆ ಅದನ್ನು ಉಪಯೋಗ ಮಾಡ್ಕೋಬೇಕು. ಪದೇ ಪದೇ ಹಳೆ ಚೀಲಗಳನ್ನ ಮಾಡ್ಕೊಂಡ್ರೆ ಏನಾಗುತ್ತೆ, ಅದ್ರ ಮೊಟ್ಟೆ ಇರುತ್ತೆ, ಕೀಟಗಳು ಬಾಧೆ ಜಾಸ್ತಿ ಇರಬಹುದು ಆ ಚೀಲದಲ್ಲಿ, ಮತ್ತೆ ಅದನ್ನೇ ಉಪಯೋಗ ಮಾಡೋದ್ರಿಂದ ಬೇಗ ಅದು ನಮಗೆ ಬೀಜ ಹಾನಿ ಆಗುತ್ತೆ, ಉತ್ಪತ್ತಿ ಆಗ್ತವೆ ಕೀಟಗಳು. ಬರೀ ಕೇವಲ 1 ಅಥವಾ 2 ತಿಂಗಳಲ್ಲೇ ನಾವು ಬೀಜವನ್ನ ಹಾಳು ಮಾಡ್ಕೋಬೇಕಂತ ಪರಿಸ್ಥಿತಿ ಉಂಟಾಗುತ್ತೆ. ಆಮೇಲೆ ಬೀಜಗಳನ್ನ ಮೇಲಿನ ಮೇಲೆ ನಾವು ಪರೀಕ್ಷೆ ಮಾಡ್ತಾ ಇರಬೇಕಂತೆ. ಅದೇ ಪ್ರತಿ ಒಂದು 1 ತಿಂಗಳಿಗೆ ಒಂದ್ಸರಿ ಅಥವಾ 15-30 ದಿನಕ್ಕೆ ಒಂದ್ಸರಿ ನಾವು ನೋಡ್ತಾ ಇರಬೇಕಾಗುತ್ತೆ. ಅದರಲ್ಲಿ ಏನೋ ಕೀಟಗಳು ಏನಾದ್ರು ಹೊರಗಡೆ ಬಂದಿದಾವ ಇದಾವ, ಉತ್ಪತ್ತಿ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ, ಮತ್ತೆ ತೇವಾಂಶ ಜಾಸ್ತಿ ಇದೆಯಾ ಇಲ್ವಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ನಾವು ಎಚ್ಚರ ಒಂದು ವಹಿಸಬೇಕಾಗುತ್ತೆ. ಆಮೇಲೆ ಹೊಸ ಬೀಜಗಳನ್ನ ಹಳೆ ಬೀಜಗಳಿಂದ ಜೊತೆಗಿಡಬಾರ್ದು. ಈಗ ಏನಾಗುತ್ತೆ, ಹಳೆ ಬೀಜ ಇರುತ್ತೆ ಮತ್ತೆ ಹೊಸ ಬೀಜ ಬಂದಿರುತ್ತೆ, ಅದು ಜೊತೆ ಜೊತೆಲೆ ಇಡಬಾರ್ದು. ಮತ್ತೆ ಬೇರೆ ಪರಿಕರಗಳ ಜೊತೆಲೆ ನಾವು ಬೀಜಗಳನ್ನ ಇಡಬಾರ್ದು. ಈಗ ನಮ್ಮಲ್ಲಿ ಸಾರ್ವಜನಿಕ ಒಂದು ಪ್ಯಾಕೆಟ್ ಇರುತ್ತೆ, ಯಾವ್ದೊಂದು ಗೊಬ್ಬರಗಳ ಒಂದು ಪ್ಯಾಕೆಟ್ ಇರುತ್ತೆ, ಅದ್ರ ಜೊತೆಗೆ ಇದು ಇಡಬಾರ್ದು. ಯಾಕೆಂದ್ರೆ ಇದು ಹೀರ್ಕೊಳ್ಳೋ ಶಕ್ತಿ ಇದೆ, ತೇವಾಂಶ ಬರುತ್ತೆ ಆ ಗೊಬ್ಬರದಲ್ಲಿ, ಅದೇನಾಗುತ್ತೆ ಈ ಬೀಜ ನಾ ಆಗ್ಲೇ ಹೇಳಿದ ಉಸಿರಾಡುತ್ತೆ, ಆ ತೇವಾಂಶ ಜಾಸ್ತಿ ಅದು ಹೀರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಬೇಗ ಅದು ತನ್ನ ಇದನ್ನ ಮೊಳಕೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ, ಅದ್ರ ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ. ಸೊ ಇದನ್ನ ಕ್ರಮಗಳನ್ನ ಅವರು ಎಚ್ಚರ ವಹಿಸಬೇಕಾಗುತ್ತೆ. ಮತ್ತೆ ನಾಗ್ಲೇ ಹೇಳಿದಾಗೆ ದಾಸ್ತಾನು ಕೊಠಡಿಗಳಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುವಂತ ಇರಬೇಕು, ಅದು ಬೆಳಕು ಚೆನ್ನಾಗಿ ಬರಬೇಕು. ಸೂರ್ಯಕಿರಣ ನೇರವಾಗಿ ಬರಬಾರದು, ಗಾಳಿ ಬೆಳಕು ಇರುವಂತ ಒಂದು ಕೊಠಡಿಯಲ್ಲಿ ಅವರು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮತ್ತೆ ನಿರ್ವಹಣ ಕ್ರಮಗಳು ಅಂದ್ರೆ ಯಾವ ರೀತಿಯ ನಿರ್ವಹಣೆ ಮಾಡಬೇಕು ಮುಂಚೆ, ಅಂದ್ರೆ ಈಗ ನಾವು ಬಹಳಷ್ಟು ಬೆಳೆಗಳಿದ್ದಾವೆ, ಅದರಲ್ಲಿ ಏಕದಳ ಬೆಳೆಗಳಿದ್ದಾವೆ, ದ್ವಿದಳ ಧಾನ್ಯಗಳಿದ್ದಾವೆ, ಮತ್ತೆ ಏನು ತೋಟಗಾರಿಕೆ ಬೆಳೆಗಳಂದ್ರೆ ತರಕಾರಿ ಬೆಳೆಗಳಿದ್ದಾವೆ, ಮತ್ತೆ ನಾವು ಈಗ ಫಾರೆಸ್ಟ್ ಸ್ಪೀಶೀಸ್ ಅಂತ ಹೇಳ್ತೀವಿ, ಕಾಡಿನ ಒಂದು ಬೀಜಗಳು ಇರ್ತವೆ ಅದನ್ನ. ಸೊ ಹೀಗಾಗಿ ಇವಕ್ಕೆಲ್ಲವನ್ನು ಒಂದೇ ತರ ನಾವು ಕ್ರಮಗಳನ್ನ ಉಪಯೋಗ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದರಲ್ಲಿ ಏನು ಗುಣಲಕ್ಷಣ ಬೇರೆ ಬೇರೆ ಇರುತ್ತೆ. ಏಕದಳದಲ್ಲೇ ಅದನ್ನು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ದ್ವಿದಳಧಾನ್ಯಗಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನೋಡಿಕೊಂಡು ನಾವು ಅದನ್ನ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಸೊ ಉದಾಹರಣೆ ಹೇಳಬೇಕು ಅಂದ್ರೆ ಈಗ ಏಕದಳ ಬೆಳೆಗಳಲ್ಲಿ ತೇವಾಂಶ ಎಷ್ಟಿರ್ಬೇಕಪ್ಪ ಅಂತಂದ್ರೆ, ಅಂದ್ರೆ 10-12% ಅಷ್ಟೇ ಇರಬೇಕು, 10-12% ಅಷ್ಟೇ ಇರಬೇಕು ಏಕದಳ ಬೆಳೆಗಳಿಗೆ. ಏಕದಳ ಬೆಳೆಗಳನ್ನ ಆಗ್ಲೇ ಉದಾಹರಣೆ ಹೇಳದೆ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಮತ್ತೆ ಈಗ ನಮ್ಮ ಸಿರಿಧಾನ್ಯಗಳಿರ್ಬೋದು, ಮೆಕ್ಕೆಜೋಳ ಈ ತರ, ಬಿಳಿಜೋಳ ಆತರ ಒಂದು ಬೆಳೆಗಳಿಗೆ ಅವು 10-12 ಅಂದ್ರೆ ಗರಿಷ್ಠ 12 ಮಾತ್ರ ಇರಬೇಕು, ಕನಿಷ್ಠ 8 ಇರ್ಬೋದು, ಅಂದ್ರೆ ಗರಿಷ್ಠ ಮಾತ್ರ 12 ಮಾತ್ರ ಇರಬೇಕು. ಅಷ್ಟು ತೇವಾಂಶನ ಅವರು ಇರುವಂಗೆ ನೋಡ್ಕೋಬೇಕು ಶೇಖರಣೆ ಮಾಡಕ್ ಮುಂಚೆ. ಅದೇನೋ ದ್ವಿದಳಧಾನ್ಯಗಳಾದ್ರೆ ಕೇವಲ 9-10 ಮಾತ್ರ ಇರಬೇಕು ತೇವಾಂಶ, 9-10 ಇರಬೇಕು. ಅದೇ ನಾವು ಎಣ್ಣೆಕಾಳು ಬೆಳೆಗಳಾದ್ರೆ 8-9 ಮಾತ್ರ ತೇವಾಂಶ ಇರಬೇಕಾಗುತ್ತೆ. ಅದೇ ತರಕಾರಿ ಬೆಳೆಗಳಾದ್ರೆ ಅದು 6-8% ಅಷ್ಟೇ ನಾವು ತೇವಾಂಶವನ್ನ ಬೀಜದಲ್ಲಿ ಇಟ್ಕೋಬೇಕಾಗುತ್ತೆ. ಆಗ್ಲೇ ಕಾಡಿನ ಮರದ ಬೀಜಗಳಿದ್ರೆ ಅದು 5-8 ಅಷ್ಟೇ ಇರಬೇಕಾಗುತ್ತೆ. ಅಂದ್ರೆ ಜಾಸ್ತಿ ಆಯ್ತು ಅಂದ್ರೆ ತೇವಾಂಶ ಏನಾಗುತ್ತೆ, ಉಸಿರಾಟ ಜಾಸ್ತಿ ಆಗುತ್ತೆ, ಅವಾಗ ಮತ್ತೆ ಕೀಟಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ, ರೋಗಾಣುಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಬೀಜದ ಗುಣಮಟ್ಟ ಬೇಗ ಹಾಳಾಗ್ಬಿಡುತ್ತೆ, ಹಾಳಾಗುತ್ತೆ ಫುಲ್ ಅದ್ರದ್ದು. ಮತ್ತೆ ಮುಂದೆ ಬೀಜ ಉಪಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ಅದು. ಸೊ ಇದು ತೇವಾಂಶವನ್ನ ಸರಿಯಾಗಿ ಕಾಪಾಡ್ಕೊಳ್ಳೋದು ಬಹಳ ಸೂಕ್ತ ಸಂಗ್ರಹಣೆ ಮಾಡಕ್ ಮುಂಚೆ, ಅದನ್ನ ನಮ್ಮ ರೈತ ಒಂದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಈ ತೇವಾಂಶ ಇಷ್ಟೇ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ಅಳೆಯ ಅಂತದ್ದು ಹೇಗೆ? ಮಾಪನಗಳು ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಅದೆಲ್ಲ ಅಂದ್ರೆ ನಾವು ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ, ಬಾಯಿ ಹಾಕೊಂಡ್ರೆ ಅಂದಾಜು ಬಾಯಲ್ ಹಾಕೊಳ್ತಾರೆ, ಅದು ಕಟ್ ಅಂತ ಕಟಂ ಕಟಂ ಅಂತ ಅಂದ್ರೆ ಅದು ಗೊತ್ತಾಗುತ್ತೆ ಅವ್ರಿಗೆ, ಓ ತೇವಾಂಶ ಇದು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದೇ ಒಂದು ಕಟಾವು ಮಾಡಿದ್ಮೇಲೆ ಅವ್ರು ಒಕ್ಕಣೆ ಮಾಡಿ ಮತ್ತೆ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಸಂಗ್ರಹಣೆ ಮಾಡಕ್ ಮುಂಚೆ ನೆರಳು ಒಣಗಿಸ್ಬೇಕು, ಅದು ಬಹಳ ಮುಖ್ಯ. ನೇರವಾಗಿ ನಾವು ಸೂರ್ಯಕಿರಣನ ಇದರಿಂದ ಒಣಗಿಸ್ಬಿಟ್ರೆ ಏನಾಗುತ್ತೆ, ಅದ್ರದ್ದು ಗುಣಮಟ್ಟ ಹಾಳಾಗುತ್ತೆ ಅಂದ್ರೆ ಅದು ಮೊಳಕೆ ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ನಾವು ನೆರಳಲ್ಲೇ ಒಣಗಿಸ್ಬೇಕು, ನೆರಳಲ್ಲಿ ಒಣಗಿಸ್ಬೇಕು. ನೀವು ಶಿಫಾರಸು ಮಾಡಿದಂತ ತೇವಾಂಶಕ್ಕೆ ಅದನ್ನ ತಂದು ಅದನ್ನ ಸಂಗ್ರಹಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಈ ಸಂಗ್ರಹಣೆ ಮಾಡೋದಕ್ಕಿಂತ ಮೊದಲು ಬೀಜಗಳಿಗೆ ಬೀಜೋಪಚಾರವನ್ನ ಮಾಡಿ ಇಡಬಹುದಾ ಹೇಗೆ? ಹೌದು, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕೆಂದ್ರೆ ನಮ್ಗೆ ಗೊತ್ತೇ ಇದೆ, ಮಗು ಒಂದು ಹುಟ್ಟಿದಾಗ ನಾವು ಕೆಲ ಲಸಿಕೆಗಳನ್ನ ಕೊಡ್ತೇವೆ. ಯಾಕೆ ಲಸಿಕೆಯನ್ನು ಕೊಡ್ತೇವೆ ಅಂತಂದ್ರೆ ಅದು ಯಾವುದೇ ಒಂದು ರೋಗ ಬರಬಾರದು ಮಕ್ಕಳಿಗೆ ಅಂತ ಹೇಳಿ. ಸೊ ಇದು ತಾವು ಯಾವುದೇ ಒಂದು ಬೆಳೆ ತೆಗೆದುಕೊಂಡ್ರೆ ಸುಮಾರು ಶೇಕಡ 90% ಏನು ಬೆಳೆಗಳಿಗೆ ರೋಗಗಳನ್ನ ಕಾಣ್ತಾ ಇದಾವೆ, ಇದು ಬೀಜದಿಂದ ಹರಡುವಂತ ರೋಗಗಳು ಜಾಸ್ತಿ ಇರ್ತದೆ. ಮಣ್ಣಿನಲ್ಲಿ ರೋಗಾಣುಗಳು ಕೀಟಗಳು ಇರಬಹುದು, ಆದ್ರೆ ಬೀಜದಿಂದ ಹರಡುವಂತ ರೋಗಗಳೇ ಬಹಳಷ್ಟು ಇದೆ ನಮ್ಮ ಬೆಳೆಗಳಲ್ಲಿ. ಹಾಗಾಗಿ ಏನಾಗುತ್ತೆ, ಕಡ್ಡಾಯವಾಗಿ ನಾವು ಬೀಜೋಪಚಾರವನ್ನ ಮಾಡಲೇಬೇಕಾಗುತ್ತೆ ಎಲ್ಲಾ ಒಂದು ಬೆಳೆಗಳಿಗೆ ಮಾಡಬೇಕಾಗುತ್ತೆ. ಅದೇ ಮಾರುಕಟ್ಟೆಯಲ್ಲಿ ಸಿಗುವಂತ ಬೀಜಗಳಲ್ಲಿ ಆಗ್ಲೇ ಅವರು ಯಾವುದೇ ಒಂದು ಸಂಸ್ಥೆ ಅದು ಮಾರಾಟ ಮಾಡ್ತಾ ಇರ್ತಾರೆ, ಆ ಸಂಸ್ಥೆ ಅದನ್ನ ಬೀಜೋಪಚಾರ ಮಾಡೇ ಅದನ್ನ ಅವರು ಮಾರಾಟವನ್ನು ಮಾಡ್ತಾ ಇರ್ತಾರೆ. ಆದ್ರೆ ರೈತರೇ ತಾವೇ ಸ್ವತಃ ಬೆಳೆದ ಒಂದು ವಾಣಿಜ್ಯ ಬೆಳೆಯಲ್ಲಿ ಮುಂದಿನ ಹಂಗಾಮಲ್ಲಿ ಅವರು ಬೀಜಕ್ಕಾಗಿ ಒಂದು ಬೀಜವನ್ನ ಸ್ವಲ್ಪ ಪ್ರಮಾಣವನ್ನು ಇಟ್ಕೋಬೇಕು ಅಂತಂದ್ರೆ ಅವ್ರೇನ್ ಮಾಡಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಲೇಬೇಕಾಗುತ್ತೆ. ಸೊ ಇದರಲ್ಲಿ ನಾವು ಶೀಂದ್ರನಾಶಕ ಅಂತ ಹೇಳ್ತೇವೆ. ಸೊ ಅದು ಕೀಟನಾಶಕಗಳಿರ್ಬೋದು. ಶೀಂದ್ರನಾಶಕ ಅಂತಂದ್ರೆ ಕ್ಯಾಪ್ಟನ್ ತೈರಂ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಅದು ಪ್ರತಿ ಕೆಜಿಗೆ 2-3 ಗ್ರಾಂ ಅಷ್ಟು ಅವರು ಲೇಪನವನ್ನು ಮಾಡಿ ಉಪಚರಿಸಿ ಅದನ್ನು ಶೇಖರಣೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಅದಲ್ಲದೆ ಈಗ ಕೀಟನಾಶಕ ಅಂತ ಹೇಳಿದೆ ನಾನು, ಅದು ಮೆಲಾಥಿಯಾನ್ ಅಂತ ಹೇಳಿದೆ. ಮೆಲಾಥಿಯಾನ್ ಪೌಡರ್ ಬಹಳ ಕಡಿಮೆ, 1.2 ಗ್ರಾಮ್ಸ್ ಅಥವಾ 0.5 ಗ್ರಾಮ್ಸ್ ಅಷ್ಟೇನೆ ಒಂದು ಕೆಜಿಗೆ ಅವರು ಲೇಪನ ಮಾಡಿ ಅಥವಾ ಉಪಚರಿಸಿ ಅದನ್ನ ಶೇಖರಣೆ ಮಾಡೋದ್ರಿಂದ ಕೀಟದ ಬಾಧೆಯನ್ನು ತಡಿಬಹುದು. ಮತ್ತೆ ಶೇಖರಣೆ ಮಾಡುವಾಗ ನಾವು ಏನು ಸಂಗ್ರಹಣೆ ಮಾಡಿರ್ತೇವೆ ಅವಾಗ ನಾವು 2-3 ತಿಂಗಳು ನೋಡ್ತಾ ಇರಬೇಕಾಗುತ್ತೆ. ಇದರಲ್ಲಿ ನಮಗೆ ಧೂಪೀಕರಣ ಅಂತ ಹೇಳ್ತೇವೆ, ಅಂದ್ರೆ ಫ್ಯೂಮಿಗೇಷನ್ ಅಂತ ಹೇಳ್ತೇವೆ. ಅದು ಮಾರುಕಟ್ಟೆಯಲ್ಲಿ ನಮಗೆ ಸಿಗುತ್ತೆ, ಹೊಗೆ ಆಡೋದು ಅಂತ ಅಂದ್ರೆ ಅದು ಟ್ಯಾಬ್ಲೆಟ್ಸ್ ರೂಪದಲ್ಲಿ ಸಿಗುತ್ತೆ. ಅಲ್ಯೂಮಿನಿಯಂ ಫಾಸ್ಫೇಟ್ ಅಂತ ಒಂದು ಕೀಟನಾಶಕ ಇದೆ, ಅದನ್ನ ಅವರು ಪ್ರತಿ ಒಂದು ಟನ್ಗೆ ಒಂದು ಟ್ಯಾಬ್ಲೆಟ್ ಅಲ್ಲಿ ಬರುತ್ತೆ. ಅದು ಒಂದು 2-3 ಟ್ಯಾಬ್ಲೆಟ್ ಪ್ರತಿ ಟನ್ಗೆ, ಅಂದ್ರೆ ಆ ಚೀಲ ಮೊಸಂದಿಲ್ಲಿ ಅಲ್ಲೆಲ್ಲಿ ಇಡಬೇಕು. ಇಟ್ಬಿಟ್ಟು ಅದನ್ನ ಸಣ್ಣಕ್ಕೆ ಕವರ್ ಮಾಡಬೇಕು. ಕವರ್ ಮಾಡಿ ಒಂದು 3 ಅಥವಾ 4 ವಾರ ಆದ್ಮೇಲೆ ಅದನ್ನ ಕವರ್ ಎಲ್ಲ ತೆಗೆದುಬಿಟ್ಟು ಗಾಳಿ ಆಡಕ್ ಬಿಡಬೇಕು. ಸೊ ಇದರಿಂದ ಏನಾಗುತ್ತೆ, ಯಾವುದೇ ಒಂದು ಕೀಟ ಉತ್ಪತ್ತಿ ಆಗಿದ್ದು ಅದ್ರ ನಾಶ ಆಗುತ್ತೆ. ಸೊ ಇದರಿಂದ ತಾವು ತಡೆಗಟ್ಟಬಹುದಾಗುತ್ತೆ ಮತ್ತೆ ಗುಣಮಟ್ಟನ ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಬೀಜೋಪಚಾರವನ್ನ ಮಾಡಿ ಇಡತಕ್ಕಂಥದ್ದು ಹೆಚ್ಚು ಸುರಕ್ಷಿತ. ಮತ್ತೆ ಇವನ್ನ ಶೇಖರಣೆ ಮಾಡುವಾಗ ಯಾವ್ಯಾವ್ದು ಚೀಲಗಳನ್ನ ಯಾವ ತರ ಅವರು ಇಟ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಈಗ ಏನಾಗುತ್ತೆ, ನಾವು ಆಗ್ಲೇ ಹೇಳಿದಾಗೆ ಬಳಸಿದ ಹಳೆಯ ಒಂದು ಚೀಲಗಳನ್ನ ಉಪಯೋಗ ಮಾಡಬಾರದು. ಮತ್ತೆ ಏನಾಗುತ್ತೆ, ಈಗ ಬಟ್ಟೆ ಚೀಲಗಳನ್ನ ಬಹಳಷ್ಟು ಜನ ಉಪಯೋಗ ಮಾಡ್ತಾರೆ. ಬಟ್ಟೆ ಚೀಲ ಮಾಡುವಾಗ ಏನಾಗುತ್ತೆ, ಆಗಲೇ ತೇವಾಂಶ ನಾನು ಹೇಳಿದಾಗ ಏಕದಳಕ್ಕಾದ್ರೆ 10-12% ಇರಬೇಕು. ಅದನ್ನ ಅವರು ಶೇಖರಣೆ ಮಾಡಿ ಇದರಿಂದ ಮಾಡೋದ್ರಿಂದ ಮತ್ತೆ ಬೀಜೋಪಚಾರ ಮಾಡಿ ಒಳ್ಳೆ ಒಂದು ಸ್ಥಳದಲ್ಲಿ ಇಟ್ಟರೆ, ಮತ್ತೆ ಇಡುವಾಗಲೂ ಅಷ್ಟೇ ನೇರವಾಗಿ ನಾವು ನೆಲದ ಮೇಲೆ ಇಡಬಾರದು ಬೀಜಗಳನ್ನ, ಯಾವುದೇ ಬೀಜ ಆಗಿರಲಿ. ಅದನ್ನೇನ್ ಮಾಡಕ್ಕೆ ಒಂದು ಹಲಗೆ ಮೇಲೆ ಅದನ್ನ ನಾವು ಇಡಬೇಕಾಗುತ್ತೆ. ಯಾಕೆ ಅದನ್ನ ಇಡಬೇಕು ಅಂತಂದ್ರೆ, ನೆಲದ ಮೇಲೆ ತೇವಾಂಶ ಇರುತ್ತೆ, ತೇವಾಂಶ ಏನಾಗುತ್ತೆ ಮತ್ತೆ ಬೀಜ ತೇವಾಂಶ ಇದ್ದ ಹೀರ್ಕೊಬಿಡುತ್ತೆ. ಹಾಗಾಗಿ ಹಲಗೆ ಮೇಲೆ ಇಟ್ಟಾಗ ಏನಾಗುತ್ತೆ, ಅದು ಕಾಂಟ್ಯಾಕ್ಟ್ ಬರಲ್ಲ, ನೆಲ ಮತ್ತೆ ಬೀಜಕ್ಕೆ ಕಾಂಟ್ಯಾಕ್ಟ್ ಇಲ್ಲ, ಏನಾಗುತ್ತೆ ಅದು ತೇವಾಂಶವನ್ನು ಹೀರ್ಕೊಳ್ಳುವಂತ ಪರಿಸ್ಥಿತಿ ಉಂಟಾಗಲ್ಲ. ಹಾಗಾಗಿ ಏನಾಗುತ್ತೆ, ಕಡ್ಡಾಯವಾಗಿ ಅವರು ಯಾವುದೇ ಒಂದು ಬೀಜವನ್ನ ಬೆಳೆಯ ಬೀಜವನ್ನ ಶೇಖರಣೆ ಅಥವಾ ಸಂಗ್ರಹಣೆ ಮಾಡಬೇಕಾದ್ರೆ ಅದರಲ್ಲಿ ಮೊದಲು ಮರದ ಹಲಗಳನ್ನ ಮೇಲೇನೆ ನಾವು ಸಂಗ್ರಹಣೆ ಮಾಡಬೇಕು. ಮತ್ತೆ ಬಟ್ಟೆ ಚೀಲ ಅಲ್ಲದ್ರೆ ಪ್ಲಾಸ್ಟಿಕ್ ಚೀಲಗಳಲ್ಲಾದ್ರೆ ಇದನ್ನ ಸುಮಾರು 10-12 ತಿಂಗಳು ನಾವು ಶೇಖರಣೆ ಮಾಡಬಹುದು. ಪ್ಲಾಸ್ಟಿಕ್ ಅಂದ್ರೆ 700 ಗೇಜ್ ಅಂತ ಒಂದು ಬರುತ್ತೆ, ಥಿಕ್ನೆಸ್ ಇರೋ ದಪ್ಪ ಇರೋದು ಪ್ಲಾಸ್ಟಿಕ್, ಅದರಲ್ಲಿ ಅವರು ಶೇಖರಣೆ ಮಾಡಿಟ್ರೆ ಇದು ತೇವಾಂಶ ಇನ್ನೂ ಕಡಿಮೆ ಮಾಡಬಹುದು. ಬಟ್ಟೆಲಾದ್ರೆ ನಾವು 10-12% ಇರುತ್ತೆ, ಇದರಲ್ಲಾದ್ರೆ 8-9% ಅಷ್ಟೇ ಸಾಕಾಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ 8 ತಿಂಗಳಲ್ಲ 10 ಅಥವಾ 12 ತಿಂಗಳು ನಾವು ಶೇಖರಣೆ ಸಂಗ್ರಹಣೆಯನ್ನು ಮಾಡಬಹುದಾಗಿದೆ. ಯಾವುದೇ ಒಂದು ಗುಣಮಟ್ಟ ಹಾಳಾಗಲ್ಲ. ಅಥವಾ ನಮ್ಮ ಮನೆಗೆ ಸ್ವಲ್ಪ ಪ್ರಮಾಣ ಇತ್ತು ಅಲ್ಯೂಮಿನಿಯಂ ಪದರದ ಕವರ್ಗಳನ್ನ ಉಪಯೋಗ ಮಾಡಬಹುದು. ಈಗ ನಾವೆಲ್ಲ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಈಗ ಯಾವುದು ತರಕಾರಿ ಬೆಳೆಗಳ ಬೀಜಗಳಾದ್ರೆ ಅದು ಅಲ್ಯೂಮಿನಿಯಂ ಫಾಯಿಲ್ ಅಂತ ಹೇಳ್ತಾರೆ, ಅದರಿಂದ ಶೇಖರಣೆ ಮಾಡ್ತಾರೆ. ಸೊ ಮನೆಗಳಲ್ಲೂ ಸಹ ಅವರು ಸ್ವಲ್ಪ ಪ್ರಮಾಣ ಇತ್ತು ಅಂದ್ರೆ ಬೀಜನ ಇಂತಹ ಒಂದು ಸಾಮಗ್ರಿಗಳಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಪರಿಕರಗಳನ್ನು ಉಪಯೋಗ ಮಾಡಬಹುದು. ನಾಗಲೇ ಅದೇ ಪ್ಲಾಸ್ಟಿಕ್ ಚೀಲ ಅಂದ್ರೆ 700 ಗೇಜ್ ಅಂದ್ರೆ ದಪ್ಪ ಇರೋಂತ ಪ್ಲಾಸ್ಟಿಕ್ ಚೀಲಗಳು ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಅದರಿಂದ ಅವರು ಶೇಖರಣೆ ಮಾಡಿದ್ರೆ ಬಹಳಷ್ಟು 1 ವರ್ಷ ಕಾಲ ಏನು ತೊಂದರೆ ಇಲ್ಲದೆ ಇಟ್ಕೋಬಹುದಾಗಿದೆ. ಹೀಗೆ ನಾವು ಈ ಬೀಜಗಳನ್ನ ಸಂಗ್ರಹಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಈ ಬೀಜಗಳಿಗೆ ಸೋಂಕಿನ ಮೂಲಗಳು ಯಾವ್ಯಾವ, ಎಲ್ಲೆಲ್ಲಿಂದ ರೋಗ ಆಗ್ಲಿ ಅಥವಾ ಕೀಟ ಆಗ್ಲಿ ಅಥವಾ ಕಾಯಿಲೆ ಆಗ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ? ಈಗ ಸೋಂಕುಗಳು ಅಂತಂದ್ರೆ, ಈಗ ಒಂದು ನಾಗ್ಲೇ ಹೇಳಿದಾಗೆ ಬಳಸಿದ ಗುಣಿಚೀಲಗಳು ಹಳೆ ಚೀಲಗಳನ್ನ ಉಪಯೋಗ ಮಾಡಬಾರದು. ಮಾಡಬೇಕು ಅಂತಂದ್ರೆ ನಾಗ್ಲೇ ಹೇಳಿದಾಗೆ ಅದನ್ನ ಉಪಚರಿಸಬೇಕಾಗುತ್ತೆ. ಅಂದ್ರೆ ಕೀಟನಾಶಕಗಳೇನು ಮಿಲಾಥಿಯನ್ 5% ಅಂತ ಏನಿದೆ ಅದರ ದ್ರಾವಣದಲ್ಲಿ ಅಜ್ಜಿ ಅದನ್ನ ಸೊನ್ನೆ ಒಣಗಿಸ್ಬಿಟ್ಟು ಅದನ್ನ ಉಪಯೋಗ ಮಾಡಬಹುದು. ಸೊ ಹಾಗಾಗಿ ಏನಾಗುತ್ತೆ, ಅದು ಹೊಸ ಚೀಲಗಳನ್ನ ಉಪಯೋಗ ಮಾಡೋದು ಬಹಳ ಸೂಕ್ತ. ಇದರಿಂದ ಅವರು ಕೀಟಗಳನ್ನ ಬಾಧೆಗಳನ್ನ ತಡೆಗಟ್ಟಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಈಗ ಸೋಂಕು ಪೂರಿತ ಬೀಜಗಳು, ಈಗ ಏನಾಗುತ್ತೆ, ನಾವು ಕಟಾವು ಮಾಡುವಾಗಲೇ ನೋಡ್ಕೋಬೇಕು ಆ ಒಂದು ಏನು ಸಸಿಯಲ್ಲಿ ಅಥವಾ ಒಂದು ಗಿಡದಲ್ಲಿ ಇವು ರೋಗ ತುತ್ತಾಗಿದೆಯಾ, ಆ ಒಂದು ತೆನೆ ತುತ್ತಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ಹಂಗಾಗಿ ರೋಗರಹಿತ ಇರುವಂತಹ ತೆನೆಗಳನ್ನ ಆಯ್ಕೆ ಮಾಡ್ಕೋಬೇಕು. ನಾವು ಕಟಾವು ಮಾಡ್ಬೇಕಾದ್ರೆ ಒಂದು 150-200 ತೆನೆಗಳು ಮಾತ್ರ ಆಯ್ಕೆ ಮಾಡಬೇಕು. ಅದೆಲ್ಲ ಕಟಾವು ಮಾಡಿದ್ದನ್ನ ನಾವು ಅದನ್ನ ಸಂಗ್ರಹಣೆ ಮಾಡಕ್ ಇಟ್ಕೊಳ್ಳಬಾರದು. ಯಾವಾಗ ಕಟಾವು ಮುಂಚೆ ನಾವು ರೈತರು ಏನ್ ಮಾಡ್ಬೇಕು, ತೆನೆ ಚೆನ್ನಾಗಿ ಬಂದಿರುತ್ತೆ, ಆ ಗಿಡ ರೋಗ ಇರಲ್ಲ, ಕೀಟದ ಬಾಧೆ ಇರಲ್ಲ, ಸುದೃಢವಾಗಿ ಬೆಳೆದಿರುತ್ತೆ, ತೆನೆ ಚೆನ್ನಾಗಿರೋಂಥವನ್ನ ಅವರು ಆಯ್ಕೆ ಮಾಡಿಕೊಂಡು ಅದನ್ನ ಪ್ರತ್ಯೇಕವಾಗಿ ಕಟಾವು ಮಾಡಿಕೊಂಡು ಅದನ್ನ ಒಕ್ಕಣೆ ಮಾಡಿ ಅದನ್ನ ಸಂಗ್ರಹಣೆ ಮಾಡ್ಬೇಕು. ಅವಾಗ ಏನಾಗುತ್ತೆ, ಇವು ಉತ್ಪತ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಅಂದ್ರೆ ಮುಂಚೆನೆ ನಮಗೆ ರೋಗಾಣುಗಳು ಅಥವಾ ಕೀಟ ಬಾಧೆ ಇತ್ತು ಅಂದ್ರೆ ಅದನ್ನ ನಾವು ಉಗ್ರಾಣದಲ್ಲಿ ಇಡ್ಲಿಕ್ಕೆ ಸಾಧ್ಯತೆ ಇರಲ್ಲ. ಸೊ ಇದು ಒಂದು ಸೋಂಕದ ಮೂಲಗಳು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಮತ್ತೆ ರೂಮಲ್ಲೂ ಸಹ ನಾಗ್ಲೇ ಹೇಳಿದಾಗೆ ಬಿರುಕು ಇರುತ್ತೆ, ಅದ್ರಲ್ಲಿ ಆಗ್ಲೇ ಮುಂಚೆನೆ ಸರಿ ಸ್ವಚ್ಛತೆ ಇರಲ್ಲ, ಅಂತದನ್ನ ಕಡೆನೂ ಇವು ಒಂದು ಬೇಗ ಅದು ತುತ್ತಾಗುತ್ತೆ, ರೋಗಕ್ಕೆ ಅಥವಾ ಕೀಟ ಬಾಧೆಗೆ ತುತ್ತಾಗುತ್ತೆ. ಆಮೇಲೆ ಬಹಳಷ್ಟು ರೋಗಗಳು ಏನಾಗುತ್ತೆ, ನಾವು ಕಟಾವು ಮಾಡುವಾಗ ಬೆಳೆಯಿಂದನೆ ಬರುವಂತವು ಕೀಟಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಲ್ಲೇ ತತ್ತಿ ಇಡ್ತಾವ, ಮೊಟ್ಟೆಗಳು ಇಟ್ಟಿರುತ್ತೆ ಗಿಡದಲ್ಲೇನೆ. ಮಗ ಒಂದು ಸಮಯದಲ್ಲಿ ಅವು ಕೀಟಗಳು ಏನಾಗ್ತವೆ ಅಲ್ಲೇ ತತ್ತಿ ಇಟ್ಬಿಡ್ತಾವ, ಮೊಟ್ಟೆಗಳು ಇಡುತ್ತೆ, ಅದು ಮೇಲೆ ಇಟ್ಟಿರುತ್ತೆ, ನಮಗೆ ಗೊತ್ತಾಗಲ್ಲ, ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟು ಸಣ್ಣದೇ ಇರುತ್ತೆ. ಅದನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ನಾವೇನ್ ಹೇಳ್ತಾವೆ, ಈಗ ದ್ವಿದಳ ಧಾನ್ಯಗಳೇನಿದಾವೆ ಈಗ ಉದ್ದ ಆಯ್ತು, ಹೆಸರಾಯ್ತು, ಅಲಸಂದೆ ಆಯ್ತು ಅಥವಾ ತೊಗರಿ ಆಯ್ತು, ಇಂತಹ ಬೆಳೆಗಳಿಗೆ ಏನಾಗುತ್ತೆ, ಒಂದು ಸಾರಿ ನಾವು ಕಟಾವು ಮಾಡೋ ಮುಂಚೆ ಒಂದು 15-20 ದಿನ ಮುಂಚೆ ನಾವು ಒಂದು ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಅವು ಕೀಟಗಳ ಒಂದು ಇದ್ರೆ ಅಲ್ಲೇ ಸಾಯ್ತಾವು, ಅವಾಗ ಉಗ್ರಾಣಕ್ಕೆ ಬರುವಂತ ಪರಿಸ್ಥಿತಿ ಕಡಿಮೆ ಆಗುತ್ತೆ. ಮತ್ತೆ ಇಲ್ಲಿ ಬಂದ ಮೇಲೆ ನಾವು ಅದನ್ನ ಸರಿಯಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ಅದಿಲ್ಲ ಅಂದ್ರೆ ಅದು ಬಹಳಷ್ಟು ನಾಶ ಆಗುತ್ತೆ. ಯಾಕೆಂದ್ರೆ ಆಗ್ಲೇ ಒಂದು ಅಂಕಿಅಂಶ ಪ್ರಕಾರ ಏನಾಗುತ್ತೆ, ಅಂದಾಜಿಸಲಾಗಿದೆ ಸುಮಾರು 50-100 ನಾಶ ಆಗ ಪರಿಸ್ಥಿತಿ ಇದೆ ನಮಗೆ ಈ ಒಂದು ಇದರಲ್ಲಿ. ಈಗ ಸುಮಾರು ಸರಾಸರಿ ನೋಡ್ಕೊಂಡ್ರೆ ಈಗ ಸುಮಾರು 25-30 ಏನು ಬೀಜ ಹಾನಿ ಆಗ್ತಾ ಇರೋದು ನಮ್ಮ ಉಗ್ರಾಣದಲ್ಲಿ. ಅಂದ್ರೆ ಸರಿಯಾದ ಒಂದು ಕ್ರಮಗಳನ್ನ ಅನುಸರಿಸದೆ ನಾವು ಬೀಜವನ್ನು ಸಂಗ್ರಹಣೆ ಮಾಡೋದ್ರಿಂದ ಸುಮಾರು 25-30 ನಾವು ಅದನ್ನ ಪ್ರತಿ ವರ್ಷ ಹಾಳು ಮಾಡ್ಕೊಳ್ತಾ ಇದ್ದಾವೆ. ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಈ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ಮತ್ತೆ ಬೀಜೋಪಚಾರ ಕಡ್ಡಾಯ ಮಾಡಬೇಕು, ತೇವಾಂಶವನ್ನ ಸರಿಯಾಗಿ ಇಟ್ಕೋಬೇಕು, ಮತ್ತೆ ಉಷ್ಣಾಂಶಗಳು ಬಹಳ ಮುಖ್ಯ. ಈಗೇನಾಗುತ್ತೆ 30°C ಜಾಸ್ತಿ ಆಗ್ಬಿಡ್ತು ಅಂದ್ರೆ ಕೀಟಗಳ ಒಂದು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅಂದ್ರೆ ಉಷ್ಣಾಂಶ ಜಾಸ್ತಿ ಆದಾಗ ಕೀಟಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ನಾವು ಆದಷ್ಟು ಕಡಿಮೆ ನಾವು ತೇವಾಂಶ ಇಟ್ಕೋಬೇಕಾಗುತ್ತೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ 1% ನಾವು ಕಡಿಮೆ ಮಾಡಿದ್ರೆ, ಅಂದ್ರೆ ತೇವಾಂಶನ ನಮ್ಮ ಬೀಜದಲ್ಲಿ 1% ನಾವು ಕಡಿಮೆ ಮಾಡಿದ್ರೆ ಅದನ್ನ ನಾವು ಅದ್ರ ಲೈಫ್ ಡಬಲ್ ಮಾಡಬಹುದು. ಅಂದ್ರೆ 1 ವರ್ಷ ಮಾಡಕ್ಕೆ ಶೇಖರಣೆ ಮಾಡಿದ್ರೆ 2 ವರ್ಷ ಶೇಖರಣೆ ಮಾಡಬಹುದು. ಸೊ ಅದೇ ರೀತಿಯಾಗಿ ನಾವು ಉಷ್ಣಾಂಶನ ಹೇಳಿದೆ, ಅದು 1.5°F ಅಂತ ಹೇಳ್ತೇವೆ. ಅದು 5°F ಕಡಿಮೆ ಮಾಡಿದ್ರೆ ಒಂದು ಸರಿ ನಮ್ಮ ಉಗ್ರಾಣದಲ್ಲಿ ಅದು 1 ವರ್ಷ ಇರೋ 2 ವರ್ಷ ನಾವು ಇದು ಮಾಡಬಹುದು. ಅದೇ ರೀತಿಯಾಗಿ ನಾವು ಏನು ಈಗ ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಹ್ಯುಮಿಡಿಟಿ ನಮ್ಮ ಗಾಳಿಯಲ್ಲಿ ಆರ್ದ್ರತೆ ಅಂತ ಹೇಳ್ತೀವಿ, ಆರ್ದ್ರತೆ ಅಂತ. ಸೊ ಅದ್ರದ್ದು ಜಾಸ್ತಿ ಆಯ್ತು ಅಂತಂದ್ರೆ ಬಹಳಷ್ಟು ಕಡಿಮೆ ಆಗ್ಬಿಡುತ್ತೆ, ಏನು ತೇವಾಂಶ ಜಾಸ್ತಿ ಆಗುತ್ತೆ, ಅದ್ರ ಗುಣಮಟ್ಟ ಕಡಿಮೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ನಾವು ಇದೆರಡನ್ನು ಅಂದ್ರೆ ಉಷ್ಣಾಂಶ ಮತ್ತೆ ತೇವಾಂಶ ಮತ್ತೆ ಗಾಳಿಯಲ್ಲಿ ಆರ್ದ್ರತೆ ಬಹಳಷ್ಟು ಕಡಿಮೆ ಇರಬೇಕು. ಈ 3 ಕಡಿಮೆ ಇತ್ತು ಅಂತಂದ್ರೆ ಅವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಅವ ಜೀವಿತಾವಧಿ 1 ವರ್ಷ ಇರೋದು 2 ವರ್ಷ ನಾವು ಮಾಡಬಹುದು. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾಕೆಂದ್ರೆ ಅದು ಜೀವ ಇರುವ ವಸ್ತುನ ಆಗ್ಲೇ ಹೇಳಿದಾಗೆ ಅದು ಉಸಿರಾಡುತ್ತೆ ನಮ್ಮ ತರನೆ. ಹಾಗೆ ಅದನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಇಲ್ಲಿ ಬೀಜದ ಉಗ್ರಾಣದಲ್ಲಿ ನಿರ್ವಹಣಾ ಕ್ರಮಗಳನ್ನ ಏನಪ್ಪ ಮಾಡ್ಬೇಕು ಅಂತ ಆಗ್ಲೇ ಹೇಳಿದಾಗೆ ಇದು ಧೂಪೀಕರಿಸಿ ಅಂತ ನಾನು ಹೇಳಿದೆ. ಸೊ ಅದನ್ನ ಬಹಳ ಮುಖ್ಯ ಅಂದ್ರೆ ಇದನ್ನ ಧೂಪೀಕರಣ ಅಂದ್ರೆ ಆ ಒಂದು ಟ್ಯಾಬ್ಲೆಟ್ ಗಳನ್ನ ಅಲ್ಯೂಮಿನಿಯಂ ಫಾಸ್ಫೈಡ್ ಅದು ಸೇಫೆಸ್ಟ್ ಫ್ಯೂಮಿಗೆಂಟ್ ಅಂತ ನಾವು ಹೇಳ್ತೇವೆ ಮಾರ್ಕೆಟಲ್ಲಿ ಸಿಗೋದು. ಅದನ್ನ ನಾವು ಎಲ್ಲಾ ಬೆಳೆಗಳಲ್ಲೂ ಸರಿಯಾಗಿ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು. ಅದಾಗ್ಲೇ ಹೇಳಿದಾಗ 2-3 ಟ್ಯಾಬ್ಲೆಟ್ ಮಾತ್ರ ಒಂದು ಟನ್ಗೆ ಉಪಯೋಗ ಮಾಡಬೇಕು, ಮತ್ತೆ ಏಕದಳ ಬೆಳೆಗಳಾದ್ರೆ 1 ವರ್ಷಕ್ಕೆ 2-3 ಸಲ ಅಷ್ಟೇ ಮಾಡಬೇಕು. ದ್ವಿದಳ ಧಾನ್ಯಗಳ ಬೆಳೆಗಳು ಅಷ್ಟೇ 2-3 ಸಲ ಜಾಸ್ತಿ ಮಾಡಕ್ ಬರಲ್ಲ. ಜಾಸ್ತಿ ಮಾಡ್ತಾ ಇತ್ತು ಅಂತಂದ್ರೆ ಅದು ಮತ್ತೆ ಬೀಜದ ಗುಣಮಟ್ಟ ಹಾಳಾಗ್ಬಿಡುತ್ತೆ, ಅದು ವಿಷಪೂರಿತ ಒಂದು ರಾಸಾಯನಿಕ ವಸ್ತು ಆದ್ರಿಂದ ಅದು ಬೀಜ ಹೀರ್ಕೊಂಡ್ಬಿಡುತ್ತೆ, ಅದು ಸತ್ತೋಗ್ಬಿಡುತ್ತೆ. ಹಾಗಾಗಿ ಅದನ್ನ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಮತ್ತೆ ಸರಿಯಾದ ಕ್ರಮದಲ್ಲಿ ಅದನ್ನ ನಾವು ಉಪಚಾರ ಮಾಡಿ ನಾವು ಅದನ್ನ ಸಂಗ್ರಹಣೆ ಮಾಡೋದು ಬಹಳ ಸೂಕ್ತ ಅಂತ ಹೇಳಿಕ್ಕೆ ಹೆಚ್ಚು ಮಾಡ್ತೇನೆ. ಇನ್ನು ಈ ಬೀಜವನ್ನ ಸಂಗ್ರಹಣೆ ಮಾಡ್ತಕ್ಕಂತ ಸುಲಭವಾದಂತಹ ವಿಧಾನಗಳು ಯಾವ್ಯಾವ? ಈಗ ವಿಧಾನಗಳಂತಂದ್ರೆ ನಾವೀಗ ನಮ್ಮ ಒಂದು ಏನು ಈಗ ಸಾವಯವ ಪದ್ಧತಿಯಲ್ಲಿ ನಾವು ಬೀಜವನ್ನ ಸಂಗ್ರಹಣೆಯನ್ನು ಸಹ ಮಾಡಬಹುದು, ಉಪಚಾರ ಮಾಡೋದಕ್ಕೆ. ಬರೀ ನಾವು ಕ್ರಿಮಿನಾಶಕ ಕೀಟನಾಶಕ ಇಂಧನ ಶೀತನಾಶಕಗಳಿಂದ ನಾವು ಉಪಚಾರ ಮಾಡಬೇಕು ಅಂತ ಏನಿಲ್ಲ. ತರತಲಾಂತಗಳಿಂದ ನಮ್ಮ ಹಿರಿಯರು ಈಗಾಗಲೇ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದು ಕಾಲಕ್ರಮೇಣ ಅದು ಕಡಿಮೆ ಆಗ್ತಾ ಇದೆ ಅಷ್ಟೇ. ಅದನ್ನ ನಾವು ಯಾವ ರೀತಿ ತಾವು ಹೇಳಿ, ಒಳ್ಳೆ ಪ್ರಶ್ನೆನೇ ಇದು. ಯಾಕೆಂದ್ರೆ ನಮ್ಮ ಈ ಒಂದು ದ್ವಿದಾನಿಗಳಿಗೆ ಈ ಅಡಿಗೆ ಎಣ್ಣೆ ಇದೆ, ಶೇಂಗಾ ಎಣ್ಣೆ ಇದೆ ಅಥವಾ ಸಾಸಿವೆ ಎಣ್ಣೆ ಇದೆ, ಇದರಿಂದ 1-5 ml ಪ್ರತಿ ಕೆಜಿಗೆ ನಾವು ಉಪಚಾರ ಮಾಡಿ ನಾವು ಶೇಖರಣೆ ಮಾಡೋದ್ರಿಂದ ಈ ಕೀಟಗಳ ಬಾಧೆಯನ್ನ ಬಹಳಷ್ಟು ಚೆನ್ನಾಗಿ ನಾವು ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಅದಲ್ಲದೆ ಈಗ ನಮಗೆ ಬೇವಿನ ಎಲ್ಲ ಇದೆ, ಬೇವಿನ ಬೀಜದ ಪುಡಿ ಇದೆ ಅಥವಾ ಬೇವಿನ ಎಣ್ಣೆ ನಾನಾಗಲೇ ಹೇಳಿದಾಗ. ಸೊ ಇದನ್ನ ಉಪಯೋಗದ್ರಿಂದ ನಾವು ಬೀಜಗಳನ್ನ ಬಹಳ ದಿನ ನಾವು ಕಾಪಾಡ್ಕೋಬಹುದು, ಮತ್ತೆ ಕೀಟಗಳ ಒಂದು ಹಾವಳಿಯಿಂದ ನಾವು ಇದನ್ನ ಸಂರಕ್ಷಿಸಬಹುದಾಗಿದೆ. 10 ಗ್ರಾಮ್ ಅಥವಾ 15 ಗ್ರಾಮ್ ಇದನ್ನ ಬೇವಿನ ಎಲೆ ಇರಬಹುದು ಅಥವಾ ಬೇವಿನ ಬೀಜದ ಪುಡಿ ಇರಬಹುದು, ಸೊ ಅದನ್ನ ಲೇಪನ ಮಾಡಿ ನಾವು ಇಟ್ಟಾಗ ಇದಾಗುತ್ತೆ. ಮತ್ತೆ ಇನ್ನೊಂದು ಏನಾಗುತ್ತೆ, ದ್ವಿದಳಧಾನ್ಯಗಳಲ್ಲಿ ನಾವು ಕೀಟದ ಬಾಧೆಯನ್ನ ಚೆನ್ನಾಗಿ ಮಾಡಬಹುದು ಅಂತಂದ್ರೆ ಕ್ರಿಮಿನಾಶಕ ಕೀಟನಾಶಕ ಬಳಸದಲೆ ಯಾವ ರೀತಿ ದ್ವಿದಳಧಾನ್ಯಗಳನ್ನ ಸಂಗ್ರಹಣೆ ಮಾಡಬಹುದು 1 ಅಥವಾ 2 ವರ್ಷ ಅಂತಂದ್ರೆ, ಒಂದು ಅಲ್ಯೂಮಿನಿಯಂ ಡಬ್ಬದಲ್ಲಿ ನಾವು 1/4 ಭಾಗ ಬೀಜವನ್ನು ತುಂಬಿಡ್ಬೇಕು, ಆಮೇಲೆ 1 ಲೇಯರ್ ಮೇಲ್ಗಡೆ ಮರಳನ್ನ ಹಾಕ್ಬಿಡ್ಬೇಕು. ಮರಣ ಹಾಕೋದ್ರಿಂದ ಏನಾಗುತ್ತೆ, ಸಾಂಪ್ರದಾಯಿಕ ಪದ್ಧತಿ, ಸಾಂಪ್ರದಾಯಿಕ ಪದ್ಧತಿ ಇದೆ. ಇದನ್ನ ಬಹಳ ಏನು ಖರ್ಚಿಲ್ಲದೆ ನಾವು ಮನೆಯಲ್ಲಿ ಮಾಡ್ಕೋಬಹುದು, ಮತ್ತೆ ಕೀಟದ ಹಾವಳಿಯನ್ನು ಬಳಸಲು ನಾವು ಕಡಿಮೆ ಮಾಡಬಹುದು. ಇದನ್ನು ಸಹ ನಮ್ಮ ರೈತ ಬಾಂಧವರು ಮಾಡಬಹುದು ಅಂತ ಹೇಳ್ತೇನೆ. ಮತ್ತೆ ಬಜೆ ಪುಡಿ ಅಂತ ಬರುತ್ತೆ, ಬಜೆ ಪುಡಿಯನ್ನು ಸಹ ನಾವು ಈಗಾಗಲೇ ಸಂಶೋಧನೆಯಲ್ಲಿ ಕಂಡು ಬಂದಿದೆ. ಅದು ಕೇವಲ 1 ಗ್ರಾಂ ಅಥವಾ 2 ಗ್ರಾಂ ಅಷ್ಟು ನಾವು ಲೇಪನವನ್ನ ಮಾಡಿ ಆ ಬಜೆ ಪುಡಿಯನ್ನ ಎಲ್ಲಾ ಬೆಳೆಗಳಿಗೂ ಉಪಯೋಗ ಮಾಡಬಹುದು. ಮಾಡೋದ್ರಿಂದ ಆಗುತ್ತೆ ಕೀಟದ ಬಾಧೆ ಬಹಳಷ್ಟು ನಾವು ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇದಲ್ಲದೆ ಎಣ್ಣೆ ನಾನು ಹೇಳಿದಾಗ್ಲೆ, ಅದು ಶೇಂಗಾ ಎಣ್ಣೆ ಇರಬಹುದು ಅಥವಾ ಸಾಸಿವೆ ಎಣ್ಣೆ ಇರಬಹುದು, ಆ ಬೇವಿನ ಎಣ್ಣೆ ಇರಬಹುದು, ಇದನ್ನ ನಾವು ಪ್ರತಿ ಒಂದು ಕೆಜಿಗೆ 5 ml ತರ ನಾವು ಲೇಪನವನ್ನ ಮಾಡಿ ಶೇಖರಣೆಯನ್ನು ಮಾಡಬಹುದಾಗಿದೆ. ಹೀಗೆ ಸುಲಭ ವಿಧಾನಗಳಲ್ಲಿಯೂ ಕೂಡ ಬೀಜವನ್ನ ಸಂಗ್ರಹಣೆಯನ್ನ ಮಾಡಬಹುದು, ಮತ್ತೆ ಈ ಬೀಜಗಳ ನಿರ್ವಹಣೆಯನ್ನು ಕೂಡ ಮಾಡಬಹುದು ಅನ್ನುವಂಥದ್ದು. ಅಂತಿಮವಾಗಿ ಬೀಜ ಸಂಗ್ರಹಣೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಾನು ಹೇಳಿದಾಗ, ತಾವೇ ಏನು ರೈತ ಬಾಂಧವರು ತಮ್ಮ ಒಂದು ನೇರ ತಳಿಯನ್ನ ವಾಣಿಜ್ಯ ಬೆಳೆಯಲ್ಲಿ ಅವರು ಉಪಯೋಗ ಮಾಡ್ಕೋಬೇಕು, ಸಂಗ್ರಹಣೆ ಮಾಡಿ ಮುಂದಿನ ಹಂಗಾಮಗಳಲ್ಲಿ ಬೆಳಿಬೇಕು ಅಂತ ಅವರ ಮನಸ್ಸಿದ್ದಲ್ಲಿ ಅವರು ಕಟಾವು ಮುಂಚೆ ನಾನಾಗ್ಲಿ ಹೇಳಿದಾಗ ರೋಗರಹಿತ ತೆನೆಗಳನ್ನ ಸದೃಢವಾಗಿ ಬೆಳೆದಂತಹ ಗಿಡಗಳಲ್ಲಿ ಆಯ್ಕೆ ಮಾಡ್ಕೋಬೇಕು. ಒಂದು 150-200 ತೆನೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಪ್ರತ್ಯೇಕವಾಗಿ ಕಟಾವು ಮಾಡಿ ಒಕ್ಕಣೆಯನ್ನ ಮಾಡಿ ಸಂಸ್ಕರಣೆಯನ್ನು ಮಾಡಿ ಅಂದ್ರೆ ಕಸ ಕಡ್ಡಿ ಎಲ್ಲ ತೆಗೆದುಬಿಟ್ಟು ತೇವಾಂಶವನ್ನು ನೆಲೆ ಒಣಗಿಸಿ ತೇವಾಂಶ ಕಡಿಮೆ ಇರೋ ನೋಡಿಕೊಂಡು ಮತ್ತೆ ಒಳ್ಳೆಯ ಉಗ್ರಾಣದಲ್ಲಿ ಅಂದ್ರೆ ಒಳ್ಳೆಯ ಸಂಗ್ರಹಣೆಯ ಕೊಠಡಿ ಚೆನ್ನಾಗಿರಬೇಕು, ಅದನ್ನು ಸ್ವಚ್ಛತೆ ಆಗಿರಬೇಕು. ಮತ್ತೆ ಈ ತರ ಒಂದು ಏನು ನಮ್ಮ ಸಾವಯವ ರೂಪದ ವಸ್ತುಗಳನ್ನ ಬಳಸಿಯೇ ನಾವು ಅದನ್ನು ಉಪಚಾರ ಮಾಡಿ ಕಡ್ಡಾಯವಾಗಿ ಉಪಚಾರ ಮಾಡಬೇಕಾಗುತ್ತೆ. ಉಪಚರಿಸಿ ಅದನ್ನ ನಾವು ಶೇಖರಣೆ ಮಾಡೋದ್ರಿಂದ, ಮತ್ತೆ ಶೇಖರಣೆ ವಸ್ತುಗಳು ಬಹಳ ಮುಖ್ಯ. ನಾಗ್ಲಿ ಹೇಳಿದಾಗೆ ಡಬ್ಬಗಳಲ್ಲಿ ಮಾಡಬಹುದು ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಮಾಡಬಹುದು ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಮಾಡಬಹುದು ಅಥವಾ ಇದು ಬಟ್ಟೆ ಚೀಲ ಆದ್ರೆ ಕೇವಲ 9 ತಿಂಗಳಂತ ಇಡಬೇಕಾಗುತ್ತೆ. ಈ ಬೇರೆ ವಸ್ತುಗಳಲ್ಲಾದ್ರೆ ನಾವು 1 ವರ್ಷ ಅಥವಾ 1.5 ವರ್ಷ ಇಡಬಹುದಾಗಿದೆ. ಹಾಗಾಗಿ ರೈತ ಬಾಂಧವರು ಬಹಳ ಎಚ್ಚರಿಕೆಯಿಂದ ಈ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಅವರು ತಮ್ಮ ತಾವೇ ಬೆಳೆದಂತಹ ಬೀಜವನ್ನ ಮುಂದಿನ ಹಂಗಾಮಗಳಲ್ಲಿ ಸುರಕ್ಷಿತವಾಗಿ ಬೀಜದ ಗುಣಮಟ್ಟವನ್ನ ಕಾಪಾಡಿಕೊಳ್ಳಿಕ್ಕೆ, ಅಂದ್ರೆ ಮೊಳಕೆ ಪ್ರಮಾಣ ಚೆನ್ನಾಗಿರಬೇಕು, ಬೀಜದ ಬಲ ಚೆನ್ನಾಗಿರಬೇಕು, ಅಥವಾ ನಿರೋಗಿ ಆಗಿರಬೇಕು, ಈ ರೀತಿಯಾಗಿ ಅವರು ಕಾಪಾಡಿಕೊಂಡು ಮುಂದಿನ ಹಂಗಾಮಿನಲ್ಲಿ ಮಾರುಕಟ್ಟೆಯಲ್ಲಿ ಖರೀದಿ ಮಾಡದಲ್ಲೇ ತಾವೇ ಸ್ವತಃ ಬೆಳೆದಂತಹ ಬೆಳೆಯಲ್ಲೂ ಸಹ ಅವರು ಈ ಒಂದು ಬೀಜವನ್ನ ಇಟ್ಕೊಳ್ಳಿಕ್ಕೆ ಈ ಕ್ರಮಗಳನ್ನು ಅನುಸರಿಸಬೇಕು ಅಂತ ನಾನು ಅವರ ಕಳಕಳಿಯ ಮನವಿಯನ್ನ ಮಾಡ್ತೇನೆ. ಈ ಬೀಜ ಸಂಗ್ರಹಣೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನ್ನ ಮೊಬೈಲ್ ಸಂಖ್ಯೆಯನ್ನ ಹೇಳ್ತೇನೆ, 944-83-00-46. ಇನ್ನೊಮ್ಮೆ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 944-83-00-46. ಒಳ್ಳೆಯದು ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜ ಸಂಗ್ರಹಣೆ ಮತ್ತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೀಜ ಸಂಗ್ರಹಣೆ ಮತ್ತು ನಿರ್ವಹಣೆ ಕುರಿತಂತೆ ವಿಶ್ರಾಂತ ಡೀನ್ ಹಾಗೂ ಕೃಷಿ ವಿಜ್ಞಾನಿ ಡಾಕ್ಟರ್ ಎಸ್ಎನ್ ವಾಸುದೇವನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಸ್ಯ ಪ್ರಚೋದಕಗಳು ಮತ್ತು ಅವುಗಳ ಮಹತ್ವ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗೀತಾ ಗೋವಿಂದ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮನೆಗೊಂದು ಮನಕ್ಕೊಂದು ಅಕ್ವೇರಿಯಂ ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ರೈತ ಬಾಂಧವರೇ, ತಾವೆಲ್ಲರೂ ನೋಡಿದ್ದೀರಿ, ಗಮನಿಸಿದ್ದೀರಿ, ಹಾಗೆ ಕೇಳಿದ್ದೀರಿ, ಅಕ್ವೇರಿಯಂಗಳಲ್ಲಿ ಮೀನು ಮರಿಗಳನ್ನು